ನಾ ರೇಷ್ಮೆ ಸ್ಟಾಕ್ ಮಾಡಿದೆ ಸರ್. ಈಗ ಮೊದಲೇ ಸಲ ನೀವೇನು ರೇಷ್ಮೆ ಬೆಳೆದ್ರಿ, ಅದನ್ನ ಮಾರ್ಕೆಟಿಗೆ ತಗೊಂಡು ಹೋದಾಗ ರೇಟ್ ಏನಿತ್ತು, ಒಂದು ಕ್ವಿಂಟಲ್ ರೇಟ್ ಏನಿತ್ತು, ಮತ್ತೆ ಈಗ ಬರುವಂತಹ ರೇಟ್ ಏನಿದೆ, ಎಷ್ಟು ವ್ಯತ್ಯಾಸಗಳು ತಂತ್ರಜ್ಞಾನದೊಳಗಾಗಿದೆ, ಮಾರ್ಕೆಟಿಂಗ್ ಒಳಗಾಗಿದೆ, ರೇಟ್ ನೊಳಗಾಗಿದೆ, ಮತ್ತೆ ಏನು ವ್ಯವಸ್ಥೆ ಬದಲಾವಣೆ ಆಗಿದೆ ಇಲ್ಲಿ ತನಕ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಅವಾಗ ಸರ್ ನಾನು ಫಸ್ಟ್ 70 ರೂಪಾಯಿ ಕೆಜಿ ಮಾರಿನ ಸರ್, ಒಂದು ವರ್ಷವರೆಗೆ 2007-08 ಸರ್ ಇಡೀ ಒಂದು ವರ್ಷ 10 ಬೆಳೆ ಬೆಳೆದ್ರು 100 ರೂಪಾಯಿ ಮಾರಿಲ್ಲ ಸರ್. ಅವಾಗ 70, 80, 90, 70 ಇಷ್ಟೇ ಮಾರಿದೆ ಸರ್. ಅವಾಗ ಅಷ್ಟು ತುಂಬಾ ಕಡಿಮೆ ಇತ್ತು ಸರ್, ಅವಾಗ ಅಷ್ಟೇ ದೊಡ್ಡ ಅಮೌಂಟ್ ಅನಿಸ್ತಿತ್ತು ಸರ್, ತಿಂಗಳಿಂದ 20,000 ಒಂದು ದೊಡ್ಡ ಅಮೌಂಟ್ ಅನಿಸ್ತಿತ್ತು ಸರ್ ನನಗೆ ಅವಾಗ. ಇವಾಗಂತೂ ಸರ್ ರೇಟ್ ಜಾಸ್ತಿ ಆಗ್ಬಿಟ್ಟದ ಸರ್, ಈಗಂತೂ ರೇಟ್ ಮಿನಿಮಮ್ ಸರ್ 500-700 ಎವರೇಜ್ ಇಟ್ಟಂತೂ ಮಾರ್ತೈತೆ ಸರ್. ಈಗ ನೀವು ಸಾಗಾಟದ್ದು ಅದೇನು ಸಮಸ್ಯೆ ಆಗಂಗಿಲ್ಲ, ಅಲ್ಲಿ ತನಕ ಹೋಗಿ ಮಾರಾಟ ಮಾಡಿ ಬರುವಂತದ್ದು, ಇಲ್ಲಿಂದ ತಗೊಂಡು ಹೋಗ್ಬೇಕು, ನಿಮ್ಮ ಜೊತೆಗೆ ಇನ್ನಷ್ಟು ಜನ ರೈತರು ಇದ್ದು ಅಂತಂದ್ರೆ ಅವ್ರದನ್ನು ಕೂಡಿಸ್ಕೊಂಡು ನೀವು ತಗೊಂಡು ಹೋಗಿ ಮಾರಾಟ ಮಾಡಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ದೊಳಗೆ ಉಳಿತಾಯ ಆಗುವಂತದ್ದು ವ್ಯವಸ್ಥೆ ಆಗ್ತಿತ್ತು, ಇದನ್ನ ಯಾವ ರೀತಿ ನಾವು ಮಾಡ್ತಾ ಇದ್ರಿ ಸರ್? ಇದನ್ನು ಟ್ರಾನ್ಸ್ಪೋರ್ಟ್ ಒಯ್ದು ಅಂತಂದ್ರೆ ಈಗ ನಾನೊಂದು ಗೂಡ್ಸ್ ಗಾಡಿ ಮಾಡಿದೆ ಸರ್, 2 ಗೂಡ್ಸ್ ಗಾಡಿ ಮಾಡಿದೆ ಸರ್. ಈ ರೈತರು ಎಲ್ಲಾರು ಏಕಕಾಲಕ್ಕೆ ಹುಳ ಹಾಕೋದು, ರೈತರು ಏಕಕಾಲಕ್ಕೆ ಎಲ್ಲರೂ ಒಯ್ದು ಸರ್. ಒಬ್ಬ ರೈತರಿಗೆ ಇಲ್ಲಿಂದ 1 ಕ್ವಿಂಟಲ್ ಮಾರ್ಕೊಂಡ್ಬರೋಕೆ ಸುಮಾರು 15-2,000 ರೂಪಾಯಿ ಅಷ್ಟೇ ಖರ್ಚಾಗ್ತದೆ ಸರ್. ಇವಾಗ ಹಂಗೈ ಸರ್, ಅನುಕೂಲ ಐತ್ರಿ. ಇತ್ತಿತ್ತಲಾಗಿನೋ ಸ್ವಲ್ಪ ಕಂಪ್ನಿಯವ್ರು ಬಂದಿದ್ದಾರೆ ಸರ್, ಈ ವ್ಯವಸ್ಥೆ ಅಂತೂ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ರೈತರು ಒಬ್ಬರೇ ಬೆಳೆದ್ರು, ಇವತ್ತು 1 ಕ್ವಿಂಟಲ್ ಬೆಳೆದು 50 ಕೆಜಿ ಬೆಳೆದ್ರು ಟ್ರಾನ್ಸ್ಪೋರ್ಟ್ ಏನು ತೊಂದರೆ ಇಲ್ಲ ಸರ್ ಸದ್ಯಕ್ಕೆ. ಆಮೇಲೆ ಚಾಕಿ ಉಳಿದು ಪ್ರಾಬ್ಲಮ್ ಇಲ್ಲ ಸರ್, ಈಗೆಲ್ಲ ಇಲ್ಲಿ ಚಾಕಿ ಲೋಕಲ್ ಎಲ್ಲ ಚಾಕಿ ಸಿಗ್ತಾವೆ ಸರ್. ಮನೆಗೆ ಹುಳ ಬರ್ತಾವೆ ಸರ್, ಆಮೇಲೆ ಗಾಡಿಗೆ ಒಂದು ಗಾಡಿಗಳಿಗೆ ಹೋಗತ್ತಾರ ಸರ್, ಒಂದು ದಿವಸ ಬಿಟ್ಟು ಗಾಡಿಗಳು ಅಂತೂ ಹೋಗ್ತಾವೆ ಸರ್. ಮಾರ್ಕೆಟ್ದಂತೂ ಈ ಸದ್ಯಕ್ಕೆ ಯಾರು ರೈತರಿಗೆ ತೊಂದರೆ ಇಲ್ಲ ಸರ್. ಈಗ ನೋಡ್ರಿ, ತಾವು 10 ಎಕರೆ ಜಮೀನೊಳಗೆ ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ರಿ, ಮತ್ತು ಇಷ್ಟು ಹೆಚ್ಚಿನ ಪ್ರಮಾಣದ ಹುಳುಗಳನ್ನು ಕೂಡ ತಾವು ಸಾಕಬೇಕು, ಭಾಳಷ್ಟು ಆರೈಕೆ ಮಾಡಬೇಕಾಗ್ತದೆ, ಕೇರ್ ಮಾಡಬೇಕಾಗ್ತದೆ, ನಿಮ್ಮ ಕೆಲಸದೊಳಗೆ ಮತ್ತೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಈಗ ನಮ್ಮ ತಮ್ಮರು ನಮ್ಮ ಮನೆಯವರು ಸರ್, ಇಷ್ಟೇ ನಾವು. ಆಮೇಲೆ ಬೇಕಿದ್ರೆ 1-2 ಆಳುಗಳು ತಗೋತೀನಿ ಸರ್, ಇಷ್ಟ ತಗೊಂಡು ಕೇಸಿ ನಾನು ಮಾಡ್ಕೋತ ಹೋಗ್ತೀನಿ ಸರ್. ಈಗ 10 ಎಕರೆ ಅಂದ್ರೆ ನನಗೆ ವಜ್ ಅನ್ಸಂಗಿಲ್ಲ ಸರ್. ಅವಾಗ ನಾವು 10 ಎಕರೆ ಒಂದು 5-5 ಎಕರೆ ಮೇಯಿಸಿದ್ರು ಸುಮಾರು 1,000 ಲಿಂಕ್ ಸರ್ ಹಾಕ್ಬೇಕಾಗತ್ತೆ ಸರ್. ಅದಕ್ಕೆ ನಾನು ಏನು ಮಾಡಿದೆ, 20 ದಿವಸಕ್ಕೆ ಒಂದು ಬೆಳೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಪ್ರತಿ 20 ದಿವಸಕ್ಕೆ ಒಂದು ಬೆಳೆ ಸರ್, ಅಂದ್ರೆ ಸುಮಾರು 1 ವರ್ಷದಲ್ಲಿ 15-18 ಬೆಳೆ ಬೆಳಿತೀನಿ ಸರ್. ಈಗ ಅಂದ್ರೆ ಲೇಬರ್ ಕಡಿಮೆ, ನಮ್ಮ ಮನೆಯೊಳಗೆ ಲೇಬರ್ನಾಗ ನಾ ಮಾಡ್ಕೋಬೇಕು ಸರ್. ಆ ಥರ 500 ಲಿಂಕ್ಸ್ ತರ್ತೀನಿ ಸರ್, ಇದನ್ನ ಚಂದ್ರಕಿಡು ಟೈಮ್ಕ ಮತ್ತೆ ಹುಳ ತಂತ ಮತ್ತೊಂದು 500 ತರ್ತೀನಿ ಸರ್. ಅಂದ್ರೆ ಜೋರ್ ಕೆಲಸ ಲಾಸ್ಟ್ ಒಂದು 5 ದಿವಸ ಜಾಸ್ತಿ ಇರ್ತದೆ ಸರ್ ಜೋರ. ಆ ಟೈಮ್ದಾಗ ನಮಗೆ ಹೆಲ್ಪ್ ಆಕದ ಅಂತ ಹೇಳ್ಬಿಟ್ಟು ನಾನು 500 ಮಾಡ್ತೀನಿ ಸರ್. ಹಿಂಗಾಗಿ ಮನೆಯವರು ಅಷ್ಟ ಮಾಡ್ತೀವಿ ಸರ್, ಬೇರೆದವರು 1-2 ಲೇಬರ್ ಅಷ್ಟ ತಗೋತೀನಿ ಸರ್. ಆಮೇಲೆ ಎಲ್ಲ ಟ್ಯಾಕ್ಟರ್ಗಳ ಮೇಲೆ ಕೆಲಸ ಮಾಡ್ತೀವಿ ಸರ್, ಎಲ್ಲ ಮಷಿನರಿ ಇದಾವೆ ಸರ್. ಉಳಿಮೆ ಮಾಡೋದಾಗ್ಲಿ, ಸೊಪ್ಪು ತರೋದಾಗ್ಲಿ, ಹಿಂಗೆಲ್ಲ ಆಗಿ ನನಗೆ ಔಷಧ ಹೊಡೆದಾಗ್ಲಿ ಪ್ರತಿಯೊಂದಕ್ಕೂ ನಾವು ಮಷಿನರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಹಿಂಗಾಗಿ ನನಗೆ ಲೇಬರ್ ಮ್ಯಾಗ ಭಾಳ ಡಿಪೆಂಡ್ ಇಲ್ಲ ಸರ್ ನಾನು. ಅಂದ್ರೆ ಮನೆ ಮಂದಿನೇ ಕೂಡಿ ಎಲ್ಲ ನೀವು ಒಕ್ಕಲತನ ಮಾಡ್ತಾ ಇದ್ರಿ, ಅದರಿಂದ ನಿಮಗೇನು ಸಮಸ್ಯೆ ಆಗಿಲ್ಲ. ಮತ್ತೆ ನಿಮಗೆ ಎಷ್ಟು ಯಾವ ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತ ಹೋಗ್ತಾ ಇದ್ರಿ, ನಿಮಗೆ ಮೀರೋದಕ್ಕಿಂತ ಹೆಚ್ಚಿಗೆ ನೀವು ಮಾಡೋದಕ್ಕೆ ತಯಾರಿಲ್ಲ, ಹೌದಾ? ಅಂದ್ರೆ ನಿಮಗೆ ಎಷ್ಟಾಗ್ತದೆ ಈಗ ಸದ್ಯಕ್ಕೆ 1ನೇ ಹಂತದೊಳಗೆ ಎಷ್ಟಾಗ್ತದೆ, 2ನೇ ಹಂತದೊಳಗೆ ಎಷ್ಟಾಗ್ತದೆ, ಅಷ್ಟು ಮಾಡ್ಕೋತ ಹೋಗ್ತಾ ಇದ್ರಿ ತಾವು? ಹೌದು ಸರ್ ಅಷ್ಟೇ ಮಾಡ್ಕೋತ ಹೋಗ್ತಾ ಇದ್ದೀನಿ ಸರ್. ಹೆಚ್ಚಿನ ವಜ್ಜಿ ಮಾಡ್ಕೊಳ್ತಾ ಇಲ್ಲ ನೀವು? ಇಲ್ಲ ಸರ್, ವಜ್ಜಿ ಆಗುವಂಗೆ ಮಾಡ್ಕೊಳ್ತಾ ಇಲ್ಲ ಸರ್ ನಾವು. ಇಲ್ಲ ಸರ್. ಈಗ ಇದ್ರ ಬಗ್ಗೆ ಇತ್ತೀಚಿನ ದಿವಸದೊಳಗೆ ಸಾಕಷ್ಟು ಬೆಳವಣಿಗೆಗಳು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಏನೇನು ತಾಂತ್ರಿಕವಾಗಿ ನೀವು ಈ 15 ವರ್ಷದೊಳಗೆ ಬದಲಾವಣೆ ಕಂಡಿರಿ, ಹುಳುಗಳ ಬೆಳವಣಿಗೆ ಒಳಗೆ, ಅವುಗಳ ಆರೈಕೆ ಮಾಡೋದ್ರೊಳಗೆ, ಅವುಗಳಿಗೆ ಆಹಾರವನ್ನು ಕೊಡುವಂತಹ ಒಂದು ನಿಟ್ಟಿನೊಳಗೆ, ಆಮೇಲೆ ಸೋಂಕು ಹತ್ತಬಾರದಲ್ಲ ಹುಳುಗಳಿಗೆ, ರೋಗ ಬರಬಾರದು, ಈ ನಿಟ್ಟಿನೊಳಗೆ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ನೀವು ನೋಡಿರಿ ಸರ್? ಇತ್ತಿತ್ತಲಾಗಿ ಅಂತೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಬರ್ತಾವೆ ಸರ್. ಕ್ವಾಲಿಟಿ ಮೊಟ್ಟೆ ಬರೋದ್ರಿಂದ ಒಳ್ಳೆ ಮೊಟ್ಟೆ ಬರೋದು, ಬೆಳೆ ಚೆನ್ನಾಗಿ ಬರ್ತಾವ್ರಿ ಸರ್. ನಾವು ಹೊಲಕ್ಕೆ ಸಾವಯವ ಮಾಡೋದ್ರಿಂದ ನಮಗೆ ರೋಗಗಳು ಭಾಳ ಕಂಟ್ರೋಲ್ ಆಯ್ತು ಸರ್. ನನಗೆ ಹೆಚ್ಚುವಲಿ ಹೇಳಬೇಕಂದ್ರೆ ವರ್ಷನೇ 1 ಬೆಳೆ ಅಥವಾ 2 ಬೆಳೆ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತಾವ ಸರ್. ಅಂದ್ರೆ ಬೆಳೆ ಫೇಲ್ ಅಂತೂ ಆಗಂಗಿಲ್ಲ ಸರ್ ನಮ್ಮ ದುಡ್ಡಿದ ಪಗಾರ ಅಥವಾ ನಮ್ಮ ಖರ್ಚಿಗಂತೂ ಎಲ್ಲ ಹೋಗ್ತದೆ ಸರ್. ಇದರ ಲಾಸ್ ಅಂತೂ ಆಗಂಗಿಲ್ಲ ಸರ್. ಹಿಂಗಾಗಿ ಅವಾಗಿಂದಕ್ಕಿಂತನೂ ಇವಾಗ ಸ್ವಲ್ಪ ಔಷಧಿಗಳದಾವ್ರಿ ಸರ್. ಈಗೆಲ್ಲ ಕೆಲವೊಂದು ಔಷಧ ಬ್ಲೀಚಿಂಗ್ ಅವು ಇವು ಕೆಲವೊಂದು ಔಷಧಿಗಳದಾವ ಸರ್, ಪೌಡರ್ಗಳು ಬಂದಾವು, ಅವನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೇನೋ ಬೆಳೆಗಳು ಏನು ಸಮಸ್ಯೆ ಆಗಂಗಿಲ್ಲ ಸರ್. ಈಗ ರೇಷ್ಮೆ ಹುಳುಗಳನ್ನು ಆರೈಕೆ ಮಾಡೋದು ಒಂದು ಸ್ವಲ್ಪ ಅದಕ್ಕೆ ನಾವು ಕಾಳಜಿ ವಹಿಸಬೇಕಾಗ್ತದೆ ಅಂತ ಹೇಳಿ ಹೇಳ್ತಾರೆ, ಯಾಕಂದ್ರೆ ಭಾಳ ಸೂಕ್ಷ್ಮ ಇರ್ತಾವ ಹುಳುಗಳು, ಅವುಗಳ ಆರೋಗ್ಯ ಕಾಪಾಡೋದು ಭಾಳ ಮುಖ್ಯವಾದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂಥ ಒಂದು ಸವಾಲುಗಳು ನಿಮಗೆ ಇಲ್ಲಿ ತನಕ ಈ ರೇಷ್ಮೆ ಕೃಷಿಯೊಳಗೆ ಬಂದಾವ ಅಂತೀರಿ? ಸವಾಲುಗಳು ಅಂದ್ರೆ ಸರ್ ಮೊದಲು ಅನುಭವ ಇರಲಿಲ್ಲಲ್ಲ ಸರ್. ಆ ಟೈಮ್ದಲ್ಲಿ ನಾವು ಬೆಳೆ ಫೇಲ್ ಆದ್ಮೇಲೆ ಇದು ಯಾಕಾಯ್ತು ಫೇಲ ಅದು ಯೋಚನೆ ಮಾಡ್ಬೇಕಾಗ್ತದೆ ಸರ್. ಅವಾಗ ಇತ್ತಿತ್ತಲಾಗಿ ಈಗಂತೂ ಈಗ ಒಂದು 10 ವರ್ಷ ಸ್ವಲ್ಪ ಕಷ್ಟ ಅನಿಸ್ತು ಸರ್. ಒಮ್ಮೆ ಮೊಟ್ಟೆ ಪ್ರಾಬ್ಲಮ್ ಬರ್ತಿತ್ತು,

ಅಲ್ಲಿ ಬಿಸಿಲು ಬಿದ್ದರೂ ನಾವು ಕೋಲ್ಡ್ ಮಾಡ್ತೇವೆ ಸರ್, ಇಲ್ಲಿ ಚಳಿ ಇದ್ರೂ ಕಿಡಿಕಿ ಮುಚ್ಚಿ ಎಲ್ಲ ಹೀಟ್ ಮಾಡ್ತೇವೆ ಸರ್. ಈಗ ಎಷ್ಟೇ ಮಳೆ ಆಗಿ ವಾತಾವರಣ ವ್ಯತ್ಯಾಸ ಆಗಿ ಬೆಳೆಗೆ ಅಷ್ಟೊಂದು ಏಟ್ ಆಗಲ್ಲ ಸರ್ ಇದಕ್ಕೆ, ಯಾಕಂದ್ರೆ ನಮ್ಮ ಮನೆ ಒಳಗೆ ಸಾಕೋದ್ರಿಂದ ಇದು ಏನು ವ್ಯತ್ಯಾಸ ಆಗಲ್ಲ ಸರ್. ಏನು ತೊಂದರೆ ಹಿಪ್ಪು ನೇರಳೆ ಮೇಲೆ? ಇಲ್ಲ ಸರ್, ಹಿಪ್ಪು ನೇರಳೆ ಏನೂ ತೊಂದರೆ ಆಗಿಲ್ಲ ಸರ್. ಇಲ್ಲ ಸರ್, ಕೆಲವೊಂದು ರೋಗಗಳು ಬರ್ತಾವೆ ಸರ್, ಕೆಲವೊಂದು ಥ್ರಿಪ್ಸ್ ಅಂತೂ ಬರ್ತಾ, ಹಿಂಗಾಗಿ ಅದಷ್ಟೇ ಒಂದೊಂದು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನ ಬಿಟ್ಟರೆ ಸರ್ ಇದರ 90% ಯಾವ ರೋಗಗಳು ನಮ್ಮ ಗಾರ್ಡನ್ಗೆ ಬಂದಿಲ್ಲ ಸರ್. ಈಗ ಊಜಿನೊಳ ಅಂತ ಹೇಳಿ ಹೇಳ್ತಾರಲ್ಲ, ಊಜಿನೊಳ ಬಹಳ ದೊಡ್ಡ ಶತ್ರು ರೇಷ್ಮೆ ಹುಳಕ್ಕೆ, ಅದನ್ನ ಏನಾದರೂ ನಿಮ್ಮಲ್ಲಿ ಸಮಸ್ಯೆ ಆಗ್ಯದನ ಅಥವಾ ಏನಾದರೂ ಅದಕ್ಕೆ ಬಂದಾಗ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಸರ್, ಊಜಿನೊಣ ಐತಿ ಸರ್, ನಮ್ಮಲ್ಲಿ ಹೋಯ್ತು ಬೇರೆ ಕಡೆನೂ ಐತೆ ರೀ, ಅದು ಸುಲಭ ಉಪಾಯಗಳು ಅದಾವ ರೀ ಸರ್. ಅದಕ್ಕೇನಂದ್ರೆ ಈ ಸದ್ಯಕ್ಕೆ ಅರೋ ಅಂತ ಐತಿ ಸರ್, ಅದು ಭಾಳ 20 ರೂಪಾಯಿಗೆ ಒಂದು ಪಾಕೆಟ್ ಸರ್. ಅದು ಅಂದ್ರೆ ಬೆಲ್ಲದಲ್ಲಿ ಕಲಿಸಿ ಹಚ್ಚಿಬಿಟ್ರೆ ಸಾಕ ಸರ್, ಸ್ಪಾಟ್ನಾಗ ಇಮಿಡಿಯೇಟ್ಲಿ ಸತ್ತು ಬಿಡುತ್ತೆ ಅದು. ಅರೋ ಬೆಲ್ಲದಲ್ಲಿ ಕಲಿಸಿ, ಅರೋ ಅಂತೇಳಿ ಕೆಮಿಕಲ್ ಸರ್ ಅದು, ಅರೋ ಅದನ್ನ ಬೆಲ್ಲದಲ್ಲಿ ಕಲಿಸಿಬಿಟ್ಟು ಗೋಡೆಗಳಿಗೆ ಸ್ವಲ್ಪ ಹಚ್ತೀವಿ ಸರ್, ಗೋಡೆಗಳು ಹಚ್ಚಿ ಅದು ಅಟ್ರಾಕ್ಷನ್ ಆಗುತ್ತೆ ಸರ್. ಅದಕ್ಕೆ ಅಂದ್ರೆ ಅದು ಸ್ವಲ್ಪ ಕಲರ್ಗೆ ಅದು ಬೆಲ್ಲದ ಕಲರ್ಗೆ ಅಟ್ರಾಕ್ಷನ್ ಆಗುತ್ತೆ, ಒಂದು ನಿಮಿಷದಲ್ಲಿ ಸತ್ತು ಬಿಡುತ್ತೆ ಸರ್ ನೋಣ. ಹಿಂಗಾಗಿ 100% ಕಂಟ್ರೋಲ್ ಮಾಡ್ಬೋದು ಸರ್, ಊಜಿ ಏನು ತೊಂದರೆ ಇಲ್ಲ ಸರ್, ಕಂಟ್ರೋಲ್ ಮಾಡ್ಬೋದು ಸರ್. ಇದು ಸರಳ ಅಂತಂದ್ರೆ ಸುತ್ತಮುತ್ತಲ ರೈತರಿಗೆ ಊಜಿ ನೋಣದಿಂದ ಏನಾದರೂ ತೊಂದರೆ ಅದನ್ನ, ಏನಾದರೂ ಸಮಸ್ಯೆ ಆಗ್ಯವನ ಸರ್? ಅವರು ಏನು ಮಾಡಲಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಅದಾವ್ರಿ ಸರ್, ಸಮಸ್ಯೆ ಆಗ್ತಾವ್ರಿ ಸರ್. ಅವ್ರು ಸ್ವಲ್ಪ ಕಾಳಜಿ ಮಾಡ್ಬಿಟ್ರೆ, ಇಲ್ಲ ಮಚ್ಚರದನ್ನೇ ಹಾಕೊಂಡ್ಬಿಟ್ಟು ಸ್ವಲ್ಪ ಕೆಮಿಕಲ್ ಹಚ್ಚಿಬಿಟ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗ್ಬಿಡುತ್ತೆ ಸರ್, ಏನು ತೊಂದರೆ ಆಗಲ್ಲ ಸರ್. ಅಖಂಡಪುರ ಸಾಕಷ್ಟು ಅನುಭವ ನಿಮ್ಮ ಕಡೆ ಅದ, ಮತ್ತೆ ಸಾಕಷ್ಟು ಪ್ರಯೋಗಗಳನ್ನು ಕೂಡ ತಾವು ಇಲ್ಲಿ ತನಕ ಮಾಡ್ಕೊಂಡು ಬಂದಿರಿ. ನಿಮ್ಮ ಒಂದು ಅನುಭವದ ಪ್ರಕಾರ ರೇಷ್ಮೆ ಕೃಷಿ ನಿಮಗೆ ಬಹಳ ತೃಪ್ತಿಯನ್ನ ಕೊಟ್ಟದ, ಮತ್ತು ಇಂಥ ಒಂದು ಕೃಷಿ ಮಾಡ್ತಾ ಬಂದಿರುವಂತಹ ಹಾದಿಯೊಳಗೆ ಯಾವ್ದು ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರಿ ಸಂಸ್ಥೆಗಳಾಗಲಿ ತಮಗೆ ಏನಾದರೂ ಪ್ರೋತ್ಸಾಹ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ? ಹೆಂಗ ಕೊಟ್ಟಿದ್ದಾರೆ ಸರ್, ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ, ಆಮೇಲೆ ಸೂಪರ್ ಸ್ಟಾರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್, ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಸರ್. ಈಗಾಗಲೇ ಹೇಳ್ದಂಗ ತಾವು ಯಾರು ಕಲಿಬೇಕು ಅನ್ನುವಂತಹ ಆಸಕ್ತಿ ಇದ್ದವರು ತಮ್ಮ ಕಡೆ ಬರಬಹುದು, ತಮ್ಮ ತೋಟವನ್ನು ನೋಡಬಹುದು, ಶೆಡ್ ನೋಡಬಹುದು, ರೇಷ್ಮೆ ಕೃಷಿ ಬಗ್ಗೆ ತಿಳ್ಕೊಳ್ಬಹುದು. ಯಾರಾದರೂ ನಿಮ್ ಜೋಡಿ ಮಾತಾಡ್ತೀನಿ ಅಂತಂದ್ರೆ ನೀವು ಅವರಿಗೆ ಫೋನ್ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್, ನಂಬರ್ ಕೊಡ್ತೀನಿ, 9886950361. ಆತ್ಮೀಯರೇ, ಈಗ ಅಖಂಡಪ್ಪ ಬೆಳ್ಳೂರ್ ಅವರು ಏನು ತಮ್ಮ ನಂಬರ್ ಹೇಳಿದ್ದಾರೆ ಮೊಬೈಲ್ ನಂಬರ್, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9886950361 ಈ ನಂಬರ್ನ ತಾವು ಸಂಪರ್ಕ ಮಾಡಿ ರೇಷ್ಮೆ ಬಗ್ಗೆ ಅವರಿಗೆ ತಮ್ಮ ವಿಚಾರಗಳನ್ನ ಕೇಳಬಹುದು. ಒಳ್ಳೇದು ಅಖಂಡಪ್ಪ ಬೆಳ್ಳೂರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಾವು ಏನು ಇಲ್ಲಿ ತನಕ 15-16 ವರ್ಷದೊಳಗೆ ರೇಷ್ಮೆ ಕೃಷಿ ಬಗ್ಗೆ ಕಂಡುಂಡಿದ್ದೀರಿ, ಅದರ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮರೇ, ರೇಷ್ಮೆ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರ ತಾಲೂಕು ಹಿರೇ ಅಸಂಗಿ ಗ್ರಾಮದ ಅಖಂಡಪ್ಪ ಬೆನ್ನೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದವರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಮುಂದಿನ ಸಂದರ್ಶನ ದ್ರಾಕ್ಷಿ ತರಕಾರಿ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅನಿಲ್ ಕುಮಾರ್ ಮಾಳಿ ಅವರೊಂದಿಗೆ ಸಂದರ್ಶನ ಮಾಡಿದ್ದಾರೆ ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ನಮ್ಮ ಜೊತೆಗೆ ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಅನಿಲ್ ಕುಮಾರ್ ಮಾಳಿಯವರು ನಮ್ಮ ಜೊತೆಗಿದ್ದಾರೆ. ಅನಿಲ್ ಕುಮಾರ್ ಅವರು ಮುಖ್ಯವಾಗಿ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಅವರ ಸಹೋದರರ ಜೊತೆ ಕೂಡಿ ಸುಮಾರು 10 ಎಕರೆ ಪ್ರದೇಶದೊಳಗೆ ಅವರ ಹೊಲ ಇದೆ. ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ, ವಿಶೇಷವಾಗಿ ದ್ರಾಕ್ಷಿ ಮತ್ತು ತರಕಾರಿಗಳನ್ನು ಅವರು ಬೆಳೀತಾ ಇದ್ದಾರೆ. ಅವರು ಬಿ ಎ ಡಿಗ್ರಿಯನ್ನು ಪಡೆದಿದ್ದಾರೆ. ಬಿ ಎ ಡಿಗ್ರಿ ಆದ ನಂತರ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳನ್ನು ನಾವು ಕೇಳೋಣ. ನಮಸ್ಕಾರ ಅನಿಲ್ ಕುಮಾರ್ ಮಾಳಿಯವರೇ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಮಾಳಿ ಅಂತೇಳಿ, ಜಮಖಂಡಿ ತಾಲೂಕು ಸವಳಗಿ, ಇರೋದು ಸವಳಗಿಯಲ್ಲೇ. ನಂದು ಹೊಲ ಇರೋದು 10 ಎಕರೆ. ನಾ ಟೋಟ್ಲಿ ನಾವು ದ್ರಾಕ್ಷಿ ಬೆಳಿತೀವಿ ಸರ್. 5 ವರ್ಷದಿಂದ ನಾವು ದ್ರಾಕ್ಷಿಯನ್ನು ಬೆಳಿತೀವಿ ಸರ್. ದ್ರಾಕ್ಷಿ ಬೆಳೆಯೋದ್ರಿಂದ ಸರ್ ನಮ್ಮೊಂದು 2 ವರ್ಷ ಹಚ್ಚಿದ ಸ್ಟಾರ್ಟಿಂಗ ರೀ. 2 ವರ್ಷದಾಗ ನಮ್ಮ 2 ವರ್ಷ ನಮ್ಮ ಕೈ ಕೊಡ್ತದೆ ಸರ್ ದ್ರಾಕ್ಷಿ, ಅಕಾಲಿಕ ಮಳೆಯಿಂದ ಸರ್. 1 ವರ್ಷ ಏನಾಯ್ತು ಸರ್, ನಾವು ಎಲ್ಲ ಬೆಳೆದಿದ್ದೀವಿ, ಬೆಳೆದ ರ್ಯಾಕಿನ ಒಳಗೆ ಹಾಕಿದಾಗ ಆ ಮಳೆ ಆಗೋದ್ರಿಂದ ಸರ್ ಪೂರ್ತಿ ತೋದಕ್ಷಿಂದ ಮನುಕ್ಕೆಲ್ಲ ಕಪ್ಪಾಯ್ತು ಸರ್.

ಸರ್ ಈ ವರ್ಷಿನ ಪ್ರಕಾರ ನಾವು ಟೋಟ್ಲಿ ನನ್ನ ಈಗ ರ್ಯಾಕಿನಾಗ ಹಾಕಿರ್ತಕ್ಕಂಥ ಮುನುಕ ಸರಾಸರಿ 3 ಟನ್ ಮುನುಕ ಬರ್ತದೆ ಸರ. 12 ಟನ್ 5 ಎಕರೆಗೆ 6 ಎಕರೆ ಅಂದ್ರೆ 6×4 = 24 ಮುನುಕ ಆಗತ್ತೆ ಸರ್. ಇಷ್ಟು ಈ ಸರ ಬೆಳೆದೀವಿ ಸರ್. ರೇಟು ಒಂದು ಆ ರೇಟ್ ಯಾರ ಕೈ ಅಂತ ಸರ್, ಅಲ್ಲಿ ಹೋಗಿ ಸೌದಕ್ಕೆ ಹೋಗಿದ ಮೇಲೆ ರೇಟ್ ಸರ್, ಅಟೋ ತನ ರೇಟ್ ಇಲ್ಲ ಸರ್. 1.70 ಒಂದು ಈಡ 1.50 ಹಿಡ್ಕೊಂಡು 1.80 200 ಐತಿ ಚಲೋ ಮಾಲ್ ಮಾಲ್ ಇದ್ದಂಗೆ ಸರ್. ನಮ್ಮ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ರೀ, ಕ್ವಾಲಿಟಿ ಮೇಂಟೈನ್ ಇರೋದ್ರಿಂದ ಆ ಕ್ವಾಲಿಟಿ ಹಂಗಿರತ್ತೆ ಹಂಗೆ ರೇಟ್ ಸರ್. ಮತ್ತು ನೀವು ಗುಣಮಟ್ಟವನ್ನು ಕಾಯ್ಕೊಂಡು ಹೋಗ್ಬೇಕಲ್ಲ, ನಿಮ್ದು ಗುಣಮಟ್ಟ ಕೂಡ ಚಲೋ ಆಗಬೇಕು. ಮನುಕಾದ ಗುಣಮಟ್ಟ ಒಳ್ಳೆ ರೇಟ್ ಬರೋದಕ್ಕೆ ನಿಮ್ದು ಚಲೋ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಏನಾದರೂ ನೀವು ಅದ್ರ ಬಗ್ಗೆ ವಿಚಾರ ಮಾಡಿರಿ. ಅದು ಎಲ್ಲ ರೈತರಿಗೆ ಇದ್ದಬೇಕು. ನಾನು ನಮ್ಮ ಸ್ಮಾಲ್ ಸರಿ ಆಗ್ಬೇಕು, ನಾನು ಎಲ್ಲ ರೈತರಿಗೆ ಸಂಬಂಧಪಟ್ಟದ್ದಾರೆ ಸರ್. ಎಲ್ಲರೂ ಮಾಡತ್ತಿರ್ತಾರೆ ರೀ, ಅದು ಅನಿವಾರ್ಯ ರೀ. ಮಳೆ ಆಯ್ತಂದ್ರೆ ಯಾರ ಕೈ ಅಂತ ಸರ್, ಮಳೆ ತೋಯ್ತಂದ್ರೆ ಗುಣಮಟ್ಟ ಕೆಲವೊಂದು ಲಿಕ್ವಿಡ್ ಅದಾವ, ಔಷಧ ಸರ್ ಸಿಂಪರಣೆ ಮಾಡ್ತೀವಿ, ಮಾಡಿಕೊಂಡ ಇದು ಮಾಡತ್ತೀವಿ ಸರ್. ಒಳ್ಳೇದು. ಅನಿಲ್ ಕುಮಾರ್ ಅವರೇ, ಯಾರಾದರೂ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವಗಳನ್ನು ತೊಗೊಳ್ಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ನ ಹೇಳ್ತೀರಿ? 7760-36794-7. ಆತ್ಮೀಯರೇ, ಅನಿಲ್ ಕುಮಾರ್ ಮಳೆಯವರು ಏನು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7760-36796-47. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅನಿಲ್ ಕುಮಾರ್ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು. ಅನಿಲ್ ಕುಮಾರ್ ಮಳೆಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಮತ್ತು ತರಕಾರಿ ಬೆಳೆಗಳ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕೃಷಿ ಬದುಕದ ಇನ್ನಷ್ಟು ಹೆಚ್ಚಿನ ರೀತಿಯೊಳಗೆ ಅಭಿವೃದ್ಧಿ ಆಗಲಿ, ಸುಖ ಸಂತೋಷಗಳು ನೆಲೆಗೊಳ್ಳಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ದ್ರಾಕ್ಷಿ ತರಕಾರಿ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅನಿಲ್ ಕುಮಾರ್ ಮಾಳಿ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರನ್ನ ಸಂದರ್ಶನ ಮಾಡಿದ್ರು ಡಾಕ್ಟರ್ ಸೋಮಶೇಖರ್ ಹೆಸರುಳಿ. ಆತ್ಮೀಯರೇ, ಕಿಸಾನ್ ವಾಣಿ ರೈತರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಂಧದ ನಾಡು, ಚಂದದ ಬೀಡು, ಕೃಷ್ಣೆ ಕಾವೇರಿಯ ಸಂಗಮ, ಕಲೆ ಸಾಹಿತ್ಯ ಸಂಗೀತದ ತವರುತಾನ, ಸಹ್ಯಾದ್ರಿಯ ಸೊಬಗು, ಶ್ರೀಮಂತ ಸಂಸ್ಕೃತಿಯ ಆಗರ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇದೇ ಅಕ್ಟೋಬರ್ 30 ಬೆಳಗ್ಗೆ 9 ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾ ನಾವು ಕೇಳುವ ಕನ್ನಡ ನಾಡು ನುಡಿಯ ಕುರಿತಾದ ರಸಪ್ರಶ್ನೆಗಳಿಗೆ ಉತ್ತರಿಸಿ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703-4 ಅಥವಾ 2703-3 ಎಸ್ಟಿಡಿ ಕ್ರಮಾಂಕ 08352. ಕೇಳಿ ದಿನಾಂಕ 30/10/2022 ರವಿವಾರ ಬೆಳಗ್ಗೆ 9 ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ನೇರ ಫೋನಿಂಗ್ ಕಾರ್ಯಕ್ರಮ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು ಅದಕ್ಕಾಗಿಯೇ ಮರಣಿಸುವೆನು. ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ ಆಗಿದೆ. ಸ್ವತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ, ನಾನು ಭಾರತದಲ್ಲಿ ಹುಟ್ಟಿ ಅದರ ಸಂಸ್ಕೃತಿಯ ಬಾಧ್ಯಸ್ಥನಾಗಿರುವುದರಿಂದ ಸ್ವದೇಶಿ ತತ್ವದಂತೆ ಮೊಟ್ಟ ಮೊದಲು ನಾನು ಭಾರತದ ಸಲುವಾಗಿಯೇ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೂ ನನ್ನ ಸ್ವದೇಶಾಭಿಮಾನವು ನನ್ನ ದೇಶಕ್ಕಷ್ಟೇ ಮೀಸಲಾಗಿಲ್ಲ, ಅನ್ಯ ಯಾವ ಜನಾಂಗಕ್ಕೂ ಅದರಿಂದ ಹಾನಿಯಾಗಬಾರದಷ್ಟೇ ಅಲ್ಲದೆ ಸಹಾಯಕವಾಗಬೇಕು. ನನ್ನ ಕಲ್ಪನೆಯು ಭಾರತ ಸ್ವಾತಂತ್ರ್ಯವು ಜಗತ್ತಿಗೆ ಎಂದೂ ಹಾನಿಕಾರಕವಾಗುವುದಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.